చడి చడి తాళను ఈ చడియా ఆహా గెళతీయ బారయ నీ సనియా ಪೊಲವಿನ ಕಥೆಯ ಹೇಳುವೆನು ವಿರಹದ ವ್ಯಥೆಯ ನೀಗುವೆನು ಚಳಿ ಚಳಿ ಚಳಿ ಚಳಿ ತಾಳನು ಈ ಚಳಿಯ ಗಿಳಿಯನ ಬಾರೆಯ ನೀ ಸನಿಯ ನಡುಕುವ ಮೈಯ ನೋಡಿದೆಯ ರಸಿಕನ ಜೀವ ತುಂಬುವೆಯ ಚಳಿ ಚಳಿ ಚಳಿ ಚಳಿ ತಾಳೆನು ಈ ಚಳಿಯ ಗಿಳಿಯನ ಬಾರೆಯ ನೀ ಸನಿಯ ನಾಚುವೆ ಏಕೆ ಎಲ್ಲೋ ನೋಡುವೆ ಕಣ್ಣು ಕಣ್ಣು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ಏಕೆ ಹೀಗೆ ನಾಚುವೆ ಏಕೆ ಎಲ್ಲೋ ನೋಡುವೆ ಕಣ್ಣು ಕಣ್ಣು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ಚಳಿ ಚಳಿ ತಾಳೆನು ಈ ಚಳಿಯ ಗಳತಿಯ ಬಾರಯ್ಯ ನೀ ಸನಿಯ ಗಣತಿಯ ಬಾರಯ್ಯ ನೀ ಸನಿಯ ಚಳಿ ಚಳಿ ಚಳಿ ಚಳಿ ತಾಳನು ಈ ಚಳಿಯ ಗೆಳೆಯನ ಬಾರೆಯ ನೀ ಸನಿಯ ಒಲವಿನ ಕಥೆಯ ಹೇಳುವೆನು ವಿರಹದ ವ್ಯಥೆಯ ನೀಗುವೆನು ಚಳಿ ಚಳಿ ಚಳಿ ಚಳಿ ತಾಳನು ಈ ಚಳಿಯ ಗೆಳೆಯನ ಬಾರೆಯ ನೀ ಸನಿಯ